स्वर्ग से आई है ये धरती आकाश से सुंदर रंग की नदियां हर दिशा से बहके सागर में मिले बादलों का रूप लेकर बरसे हल्के हल्के मिले सुर मेरा तुम्हारा तो सुर बने मिले सुर मेरा तुम्हारा चाइन तरज एक वट बनिए साइन तरज तेरा सुर मिले मेरे सुर दे नाल मिलके बने एक नवा सुरताल सुर बने हमारा मुझो सुर तुझे सा प्यारा मिले जदे गीत असा जो मधुर तरानो बने तदे सुर का दरिया बहके सागर में मिले बदला दा रूप लेके बरसन होले होले நம் இருவரும் சுரமும் நமதாகும் திசை வேறானாலும் ஆழி சேர் ஆறுகள் முகிலாய் மழையாய் பொழிவது போல் இசை நம் இசை സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി സൃഷ്ടി મળે સૂર જો તારો મારો બને આપણો સૂર નિરાળો આકાશવાણી રાયચૂરુ એફએમ કેન્દ્ર ಕೇಳಿದ್ರೆ ಈಗ 6:40ಕ್ಕೆ ಪ್ರಸಾರವಾಗಬೇಕಿದ್ದ ಪ್ರದೇಶ ಸಮಾಚಾರ ರಾತ್ರಿ 9:00 ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋವಿನ ಜೋಳದ ಉತ್ಪಾದನೆ ಹಾಗೂ ಕೊಯ್ಲು ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಕೇಳಿದಿರಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ. ನಂತರ ಸಿರ್ವಾರ ತಾಲೂಕಿನ ನಾಗರಾಜ್ ಅವರ ಅಡುಗೆ ಎಣ್ಣೆ ಉತ್ಪಾದನೆ ಹಾಗೂ ಮಾರಾಟದ ಅನುಭವಗಳನ್ನು ಕೇಳುವಿರಿ. ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆ ಪ್ರಸಾರವಾಗುವುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं. प्रधानमंत्री किसान मानधन योजना अन्नदाता के परिश्रम को पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनित में जारी. ಗೋವಿನ ಜೋಳ ಮುಖ್ಯವಾದಂತಹ ಒಂದು ಆಹಾರ ಧಾನ್ಯ. ಇದನ್ನು ನೀರಾವರಿ ಆಶ್ರಯದಲ್ಲಿ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ. ದೇಶದ ಒಟ್ಟು ಗೋವಿನ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯ ಶೇಕಡ 6% ಪ್ರದೇಶದಲ್ಲಿ ಶೇಕಡ 12% ಉತ್ಪಾದನೆಯನ್ನು ಮಾಡ್ತಾ ಇದೆ. ಈ ಬೆಳೆಯನ್ನು ಹಿಂಗಾರು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳಿಬಹುದು. ಇದನ್ನು ಕಬ್ಬು ಅರಿಶಿನ ಮತ್ತು ಭತ್ತದ ಬೆಳೆಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ಗೋವಿನ ಜೋಳದ ಉತ್ಪನ್ನ ತಯಾರಿಸ್ತಕ್ಕಂಥ ಕಾರ್ಖಾನೆಗಳು ಹುಟ್ಟಿಕೊಂಡಿರೋದ್ರಿಂದ ಗೋವಿನ ಜೋಳದ ಒಂದು ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಕಾರ್ಖಾನೆಗಳಿಂದಾಗಿ ಗೋವಿನ ಜೋಳದ ವೇಟ್ನರ್ ಕೊಬ್ಬು ಮತ್ತು ಸ್ನಿಗ್ಧ ಪದಾರ್ಥಗಳನ್ನು ವಿಂಗಡಿಸಲಿಕ್ಕೆ ಸುಲಭವಾಗಿದೆ. ಕೈಗಾರಿಕೆಯಲ್ಲಿ ಇದರ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಇರೋದರಿಂದ ಇದನ್ನು ಕೈಗಾರಿಕಾ ಬೆಳೆ ಅಂತೇಳಿ ಘೋಷಣೆ ಮಾಡಲಾಗಿದೆ. ಗೋವಿನ ಜೋಳವನ್ನು ಆಹಾರಕ್ಕಾಗಿ ಅಂದರೆ ಶೇಕಡ 50-50% ಹಂದಿ ಮೀನು ಜಾನುವಾರು ಸಾಕಾಣಿಕೆಗಳಿಗೆ ಮುಖ್ಯವಾದಂಥ ಆಹಾರವಾಗಿ ಶೇಕಡ 30-35% ಸ್ಟಾರ್ಚ್ ಮತ್ತು ಎಣ್ಣೆ ತಯಾರಿಕೆಯಲ್ಲಿ ಶೇಕಡ 10-12% ಮತ್ತು ಇತರ ಕೈಗಾರಿಕೆಗಳಲ್ಲಿ ಶೇಕಡ 3% ಬಳಸಲಾಗ್ತಾ ಇದೆ. ಗೋವಿನ ಜೋಳದಿಂದ ಸುಮಾರು 500 ಪದಾರ್ಥಗಳನ್ನು ಹಾಗೂ ಉಪ ಪದಾರ್ಥಗಳನ್ನು ತಯಾರಿಸಲಾಗ್ತಾ ಇದೆ. ಪಿಷ್ಟ ಸಿರಪ್ ಡೆಕ್ಸ್ಟ್ರೋಸ್ ಮಾಲ್ಟ್ರೋಸ್ ಡೆಕ್ಸ್ಟ್ರೀನ್ ಎಣ್ಣೆ ಜಿಲ್ಯಾಟಿನ್ ಲ್ಯಾಕ್ಟಿಕ್ ಆಸಿಡ್ ಬ್ಯೂಟೈಲ್ ಮತ್ತು ಈಥೈಲ್ ಅಲ್ಕೋಹಾಲ್ ತಯಾರಿಕೆಯಲ್ಲಿ ಕಚ್ಚಾ ವಸ್ತು ಸಾಮಗ್ರಿಯಾಗಿ ಗೋವಿನ ಜೋಳವನ್ನು ಬಳಸಲಾಗ್ತಾ ಇದೆ. ಕಾರ್ನ್ ಆಯಿಲ್ ಜಾಮ್ ಕಾಗದ ಗುಡಿ ಕೈಗಾರಿಕೆ ವಸ್ತುಗಳ ತಯಾರಿಕೆಯಲ್ಲಿ ಸಹ ಉಪಯೋಗ ಮಾಡಲಾಗ್ತಾ ಇದೆ. ಗೋವಿನ ಜೋಳದ ಕಾಳುಗಳಲ್ಲಿ 71-72% ಸ್ಟಾರ್ಚ್ 9-10% ಪಿಷ್ಟ್ 4-4.5% ಸಿಗ್ಧಾಂಶ 9-10% ತುಂತುಮಯ ಪದಾರ್ಥ 2-3% ಸಕ್ಕರೆ ಮತ್ತು 1.4% ಖನಿಜ ಪದಾರ್ಥಗಳು ಇರುವುದು ಕಂಡುಬಂದಿದೆ. ಗೋವಿನ ಜೋಳದ ಈ ಎಲ್ಲ ಘಟಕಗಳ ಲಾಭವನ್ನು ತೆಗೆದುಕೊಂಡು ಗ್ಲುಟಿನ್ ಫೀಡ್, ಪಶು ಆಹಾರ, ಇಂಥೋಪಿಲ್ ತಯಾರಿಸಲಾಗ್ತಾ ಇದೆ. ಇದರಲ್ಲಿ ಅರಿಶಿನ ಬಣ್ಣದ ದ್ರವ್ಯದಿಂದ ಕೋಳಿಗಳ ಆಹಾರ, ಗೋವಿನ ಜೋಳದ ಮೊಳಕೆಗಳಿಂದ ತಿನ್ನು ದನ್ನೆ ಮತ್ತು ಸ್ಯಾಲಡ್, ಸ್ಟಾರ್ಚ್, ಇಥನಾಲ್ಗಳಂಥ ವಿಶಿಷ್ಟ ರಾಸಾಯನಿಕ ಉತ್ಪಾದನೆಗಳನ್ನು ತಯಾರಿಸಲಾಗ್ತಾ ಇದೆ. ಮನುಷ್ಯನ ಆಹಾರದಲ್ಲಿ ರೊಟ್ಟಿ, ಬ್ರೆಡ್, ರವಾ, ಹಿಟ್ಟು ಮುಂತಾದ ತಿನ್ನುವ ಆಹಾರಗಳನ್ನು ಗೋವಿನ ಜೋಳದಿಂದ ನಾವು ತಯಾರು ಮಾಡ್ತಾ ಇದ್ದೇವೆ. ಗೋವಿನ ಜೋಳವನ್ನು ಮಳೆಯಾಶ್ರಯದಲ್ಲೂ ಮತ್ತು ನೀರಾವರಿಯಲ್ಲಿ ಬೆಳೆಯಲಾಗ್ತಾ ಇದೆ. ಸುಧಾರಿತ ಪದ್ಧತಿಗಳನ್ನು ಅನುಸರಿಸಿ ಮಳೆಯಾಶ್ರಯದಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಎಕರೆಗೆ 25-30 ಕ್ವಿಂಟಾಲ್ ಇಳುವರಿಯನ್ನು ಪಡಿತಾ ಇದ್ದಾರೆ. ನೀರಾವರಿಯಲ್ಲಿ 30-40 ಕ್ವಿಂಟಾಲ್ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಗೋವಿನ ಜೋಳದಲ್ಲಿ ಕೊಯ್ಲು ನಂತರದ ತಂತ್ರಜ್ಞಾನದ ಪ್ರಾಮುಖ್ಯತೆ ಬಹಳಷ್ಟಿದೆ. ಧಾನ್ಯವನ್ನು ಉಗ್ರಾಣದಲ್ಲಿ ಸಂಗ್ರಹಿಸುವಾಗ ಉಗ್ರಾಣ ಕೀಟಗಳಿಂದ ಹಾಗೂ ಇಲಿಗಳಿಂದ ಸುಮಾರು 7% ಧಾನ್ಯ ಹಾಳಾಗ್ತಾ ಇದೆ. ಉಳಿದ ಭಾಗ ಕಣದಲ್ಲಿ, ಸಾಗಾಣಿಕೆಯಲ್ಲಿ ಹಾಗೂ ಸಂಸ್ಕರಣೆಯಲ್ಲಿ ನಷ್ಟವಾಗ್ತಾ ಇದೆ. ಧಾನ್ಯವನ್ನು ಬಹಳ ದಿನಗಳವರೆಗೆ ಶೇಖರಿಸಿಡಬೇಕಾದಲ್ಲಿ ಕೊಯ್ಲಿಗೆ 15 ದಿವಸ ಮೊದಲು ತೆನೆಗಳ ಮೇಲೆ 50% 2 ಮಿಲಿಲೀಟರ್ ಮೆಲಾಥಿಯನನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದಕ್ಕೆ ಬದಲಾಗಿ 5% ಮೆಲಾಥಿಯನ್ ಪುಡಿಯನ್ನು ಎಕರೆಗೆ 10 ಕಿಲೋಗ್ರಾಂ ಉದುರಿಸಿ ಹತೋಟಿಯನ್ನು ಮಾಡ್ಕೋಬಹುದು. ಇದರಿಂದಾಗಿ ಕೊಯ್ಲಾದೊಡನೆಯ ಧಾನ್ಯಗಳ ಜೊತೆ ಬರ್ತಕ್ಕಂಥ ಕೀಟಗಳನ್ನು ನಾವು ತಡೆಗಟ್ಟಬಹುದು. ತೆನೆ ಸರಿಯಾಗಿ ಮಾಗಿದ ಸಮಯದಲ್ಲಿ ಕೊಯ್ಲು ಮಾಡಬೇಕು. ಅಂದರೆ ಗಿಡದ ಎಲ್ಲ ಎಲೆಗಳು ಹಾಗೂ ತೆನೆಯ ಸೊಪ್ಪೆ ಹಳದಿಯಾಗಿ ಮಾಗಿರುವ ಹಂತದಲ್ಲಿ ಕೊಯ್ಲನ್ನು ಮಾಡಬೇಕು. ಹಾಗೆಯೇ ಕಾಳನ್ನು ಸುಲಿದು ನೋಡಿದರೆ ಕಪ್ಪು ಗೆರೆ ಕಾಣಿಸ್ತದೆ. ಆಗ ಬೀಜದ ತೇವಾಂಶ ಸುಮಾರು 25% ಅಥವಾ ಅದಕ್ಕಿಂತ ಕಡಿಮೆ ಇರ್ತದೆ. ಬೇಗ ಕೊಯ್ಲು ಮಾಡುವುದರಿಂದ ಇಳುವರಿ ಹೆಚ್ಚಾಗುವುದಲ್ಲದೆ ತೆನೆ ಕೊಳೆಯೋದು ಹಾಗೂ ಕೀಟಬಾಧೆ ಮತ್ತು ಪಕ್ಷಿಗಳಿಂದ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಬಹುದು. ಪ್ರತಿಕೂಲ ಹವಾಮಾನದ ತೊಂದರೆಯಿಂದಲೂ ನಾವು ತಪ್ಪಿಸಿಕೊಳ್ಳಬಹುದು. ಆದರೆ ಈ ಹೆಚ್ಚು ತೇವಾಂಶ ತೆನೆಗಳನ್ನು ತಕ್ಷಣ ಒಣಗಿಸಿ 16-17% ತೇವಾಂಶ ಇರುವಂತೆ ನೋಡ್ಕೋಬೇಕು. ಇದರಿಂದ ಕಾಳುಗಳು ಚೆನ್ನಾಗಿ ನಾವು ಬಿಡಿಸಬಹುದು. ಒಣಗಿಸಲಿಕ್ಕೆ ಸರಿಯಾದ ಅನುಕೂಲತೆಗಳು ಇಲ್ಲದಿದ್ದಲ್ಲಿ ಬೇಗ ಕೊಯ್ಲು ಮಾಡೋದು ಅಷ್ಟು ಪ್ರಯೋಜನಕಾರಿಯಾಗಿರುವುದಿಲ್ಲ. ಅತಿ ಹೆಚ್ಚು ತೇವಾಂಶ ಇತ್ತಪ್ಪ ಅಂದ್ರೆ ಕಾಳುಗಳು ಹಾಳಾಗ್ತವೆ. ಸಂಗ್ರಹಣೆ ಸಮಯದಲ್ಲಿ ತೇವಾಂಶ ಬೀಜದ ಗುಣದ ಮೇಲೆ ಬಹಳ ಒಂದು ಪರಿಣಾಮವನ್ನು ಬೀರ್ತದೆ. ಅತಿ ಹೆಚ್ಚು ತೇವಾಂಶ ಇದ್ರೆ ಬೀಜ ಮೊಳಕೆ ಒಡಿತದೆ. ತೇವಾಂಶ 16% ಸೂಕ್ಷ್ಮಜೀವಿಗಳ ವೃದ್ಧಿ ಪ್ರಾರಂಭವಾಗ್ತದೆ. ಇದು ಬೀಜದ ಒಂದು ಜೀವಿತಾವಧಿಯ ಮೇಲೆ ಪರಿಣಾಮವನ್ನು ಮಾಡ್ತದೆ. ಆದ್ದರಿಂದ ಸ್ವಾಭಾವಿಕವಾಗಿ ಒಣಗಿಸುವ ಕಾರ್ಯ ಬೀಜದ ಗುಣ ನಿಯಂತ್ರಣದಲ್ಲಿ ಕಡ್ಡಾಯ ಕೆಲಸ. ಅದಕ್ಕಾಗಿ ತೆನೆಗಳನ್ನು ಬಿಸಿಲಿನಲ್ಲಿ 2-3 ದಿನಗಳ ತನಕ ತೆಳ್ಳಗೆ ಹರಡಿ ಚೆನ್ನಾಗಿ ಒಣಗಿಸಬೇಕು. ಆಗ ತೆನೆಗಳನ್ನು ಮೇಲೆ ಕೆಳಗೆ ಅಂದರೆ ಸ್ವಾಭಾವಿಕವಾದ ಬಣ್ಣಕ್ಕಿಂತ ಬೇರೆ ತರಹದ ಮತ್ತು ರಚನೆಯನ್ನು ಹೊಂದಿರುವ ಮತ್ತು ರೋಗ ಪೀಡಿತ ತೆನೆಗಳು ಇದ್ದರೆ ಅವುಗಳನ್ನು ತೆಗೆದುಹಾಕಬೇಕು. ಬೀಜಗಳನ್ನು ತೆನೆಗಳಿಂದ ಬಿಡಿಸಿದ ನಂತರ ಅವಶ್ಯಕತೆ ಇದ್ದಲ್ಲಿ ಮತ್ತೊಮ್ಮೆ ಒಣಗಿಸಬೇಕು. ನಂತರ ವಿವಿಧ ಗಾತ್ರದ ಜರಡಿಯನ್ನು ಉಪಯೋಗಿಸಿ ಒಡೆದ ಬೀಜಗಳನ್ನು, ಜಡತ್ವ ಪದಾರ್ಥಗಳನ್ನು, ಕಳೆ ಬೀಜಗಳನ್ನು, ರೋಗ ಪೀಡಿತ ಬೀಜಗಳನ್ನು ಮತ್ತು ಕೀಟಬಾಧೆಗೆ ಒಳಗಾದಂಥ ಬೀಜಗಳನ್ನು ಬೇರ್ಪಡಿಸಬಹುದು. ಈ ರೀತಿ ಸ್ವಚ್ಛಗೊಳಿಸಿ ವರ್ಗೀಕರಣ ಮಾಡಿದ ನಂತರ ತೇವಾಂಶ ಸುಮಾರು 12%ಕ್ಕಿಂತ ಹೆಚ್ಚು ಇರದ ಕಾಳುಗಳನ್ನು ಪಾಲಿಥಿನ್ ಕವಚ ಇರುವ ಗೋಣಿ ಚೀಲದಲ್ಲಿ ತುಂಬಿ ಚೆನ್ನಾಗಿ ಗಾಳಿಯಾಡುವ ಉಗ್ರಾಣದಲ್ಲಿ ಹಲಗೆಯ ಮೇಲೆ ಇಡಬೇಕು. ಅಲ್ಲದೆ ಪಾಲಿಥಿನ್ ಹಾಳೆ, ಬಿದಿರಿನ ಚಾಪೆ ಅಥವಾ ಗಡಂಚಿ ಮೊದಲಾದವುಗಳನ್ನು ಬಳಸುವುದರಿಂದ ಧಾನ್ಯ ಭೂಮಿಯಲ್ಲಿನ ತೇವಾಂಶವನ್ನು ಹೀರಿಕೊಳ್ಳುವುದಿಲ್ಲ. ಸಂಗ್ರಹಣೆಯಲ್ಲಿ ಕಾಳುಗಳು ಹಾಳಾಗುವುದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಕಾಳುಗಳ ಉಸಿರಾಡುವಿಕೆ ಮತ್ತು ಉಷ್ಣಾಂಶ, 2ನೇದಾಗಿ ಸೂಕ್ಷ್ಮಜೀವಿಗಳು, 3ನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಕೀಟ ಹಾಗೂ ಇಲಿಗಳಂತ ಹೇಳ್ಬೋದು. ಗೋವಿನ ಜೋಳದ ಬೀಜಗಳಿಗೆ ತೇವಾಂಶ 12%ಇರಬೇಕು. ಅನುಕೂಲಕರ ವಾತಾವರಣ ಅಂದರೆ 21°C ಉಷ್ಣಾಂಶ ಮತ್ತು ವಾತಾವರಣದ ಆರ್ದ್ರತೆ ಸುಮಾರು 60%ಇದ್ದರೆ ಸಂಗ್ರಹಣೆಗೆ ಬಹಳ ಯೋಗ್ಯ. ಕಾಳುಗಳನ್ನು ಸುರಕ್ಷಿತ ತೇವಾಂಶದವರೆಗೆ ಅಂದರೆ 12% ತೇವಾಂಶ ಇದ್ದಾಗ ಒಣಗಿಸಿ ಕಾಳು ವಾತಾವರಣದಲ್ಲಿಯೇ ತೇವಾಂಶವನ್ನು ಹೀರಿಕೊಳ್ಳುವ ಗುಣಧರ್ಮ ಹೊಂದಿರುವುದರಿಂದ ವಾತಾವರಣ ಆರ್ದ್ರತೆ 75% ಇದ್ದರೆ ಬೀಜ ತೇವಾಂಶವನ್ನು ಹೀರಿಕೊಂಡು ಬೀಜದ ತೇವಾಂಶವನ್ನು ಹೆಚ್ಚಿಸ್ತದೆ. ಕೆಲವು ವಿಧಾನಗಳನ್ನು ಅನುಸರಿಸುವುದರಿಂದ ಈ ಒಂದು ತೇವಾಂಶ ಹೀರಿಕೊಳ್ಳುವುದನ್ನು ನಾವು ತಡೆಗಟ್ಟಬಹುದು. ಸಂಗ್ರಹಣಾ ಕೊಠಡಿಯಲ್ಲಿ ಸರಿಯಾದ ಗಾಳಿ ಬೆಳಕು ಇರುವಂತೆ ಕಾಪಾಡಬೇಕು ಮತ್ತು ಸ್ವಚ್ಛವಾಗಿಡಬೇಕು. ವಾತಾವರಣದ ಆರ್ದ್ರತೆಯನ್ನು ನಿಯಂತ್ರಿಸಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಬೇಕು. ಇನ್ನು ಮೆಕ್ಕೆಜೋಳವನ್ನು ನಾವು ಸಂಗ್ರಹಣೆ ಮಾಡುವ ಒಂದು ಸಂದರ್ಭದಲ್ಲಿ ಸಂಗ್ರಹಣಾ ಕೀಟಗಳ ಒಂದು ನಿಯಂತ್ರಣ ಬಹಳ ಮುಖ್ಯ. ಗೋಡೆಯ ಹಾಗೂ ನೆಲದ ಬಿರುಕುಗಳನ್ನು ಚೆನ್ನಾಗಿ ಮುಚ್ಚಬೇಕು. ಗೋಡೆ ಮತ್ತು ನೆಲಕ್ಕೆ ಮೆಲಾಥಿಯನ್ 3% ಧೂಳೀಕರಣ ಮಾಡಬೇಕು. 100 ಚದರಡಿಗೆ ಈ ಒಂದು 2.5 ಗ್ಯಾಲನ್ ಒಂದು ಪುಡಿಯನ್ನು ಸಿಂಪರಣೆ ಮಾಡಬೇಕು. ಸಂಗ್ರಹಣೆಯಲ್ಲಿ ಕೀಟಗಳ ಉಪದ್ರವ ಪ್ರಾರಂಭವಾದಲ್ಲಿ ಅಲ್ಯೂಮಿನಿಯಂ ಫಾಸ್ಫೈಡ್ ಗುಳಿಗೆಗಳನ್ನು ಒಂದು ಟನ್ ಧಾನ್ಯಕ್ಕೆ ಎರಡು ಗುಳಿಗೆಗಳಂತೆ ಏಳು ದಿನಗಳ ಕಾಲ ಉಪಯೋಗಿಸಿ ಧೂಪವನ್ನು ಹಾಕಬೇಕು. ಇದರ ಹೊಗೆ ಕಣಜದಿಂದ ಅಥವಾ ಡಬ್ಬದಿಂದ ಹೊರಗೆ ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಈ ರೀತಿ ಧೂಪ ಹಾಕಿ ಶೇಖರಿಸಿ ಧಾನ್ಯಗಳಿಗೆ ತಿಂಗಳಿಗೊಮ್ಮೆ 5% ಮೆಲಾಥಿಯನ್ ಪುಡಿಯನ್ನು ಧಾನ್ಯದ ಮೇಲ್ಭಾಗದಲ್ಲಿ ಉದುರಿಸಿ ಚೆನ್ನಾಗಿ ಕಾಪಾಡಬೇಕು. ಇಲಿಗಳ ಹತೋಟಿಯನ್ನು ಇಲಿ ಬೋನು ಹಾಗೂ ಬೆಕ್ಕುಗಳಿಂದ ಮಾಡಬಹುದು. ಜಿಂಕ್ ಫಾಸ್ಫೈಡನ್ನು ಉಪಯೋಗಿಸಿ ನಿಯಂತ್ರಣ ಮಾಡಬಹುದು. ಗೋವಿನ ಜೋಳದ ಬೆಲೆಯಲ್ಲಿ ಪರಿಣಾಮಕಾರಿ ಅಂಶಗಳು ಹಾಗೂ ರಫ್ತು ಮಾಡುವಿಕೆಗೆ ಉತ್ತಮ ಗುಣಮಟ್ಟವನ್ನು ನಾವು ಮಾಡಬೇಕಾಗತ್ತೆ. ಬೆಳೆಯ ಉತ್ಪಾದನೆಯಲ್ಲಿ ಹವಾಮಾನದ ಪಾತ್ರ ಅಪಾರವಾಗಿರ್ತದೆ. ಉಷ್ಣಮಾನ, ಮಳೆ, ತೇವಾಂಶಯುಕ್ತ ಮಣ್ಣು ಇವುಗಳು ಬೆಳೆಯ ಪರಿಸ್ಥಿತಿಯನ್ನು ಗಣನೀಯವಾಗಿ ನಿರ್ಧಾರ ಮಾಡ್ತವೆ. ಅಲ್ಲದೆ ನೈಸರ್ಗಿಕ ವಿಕೋಪಗಳಾದಂಥ ಸುಂಟರಗಾಳಿ, ಪ್ರವಾಹ, ಬರಗಾಲ ಮತ್ತು ಭೂಕಂಪಗಳು ಸಹ ಬೆಳೆಗಳ ಮೇಲೆ ಪರಿಣಾಮವನ್ನು ಬೀರ್ತವೆ. ಮಾರುಕಟ್ಟೆಗಳು ಇವೆಲ್ಲ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸ್ತದೆ. ಸರ್ಕಾರವು ಸಹ ಸರಕಿನ ಮೇಲೆ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ಬಹಳಷ್ಟು ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದೆ. ಮುಖ್ಯ ಉತ್ಪಾದಕತೆಯ ಬೆಲೆಯು ಹೆಚ್ಚಾದ ಕಾರಣ ಗೋವಿನಜೋಳದ ಲಭ್ಯತೆಯು ತೀರಾ ಕಡಿಮೆಯಾಗ್ತಾ ಇದೆ ಹಾಗೂ ಬೇಡಿಕೆ ಸಹ ಕುಂಠಿತಗೊಳ್ತಾ ಇದೆ. ಉದಾಹರಣೆ, ಕೋಳಿ ಸಾಕಾಣಿಕೆದಾರರು ಜೋಳ ನವಣಿಗಳಿಗೆ ಮುಖ್ಯ ಆದ್ಯತೆಯನ್ನು ನೀಡುವುದರಿಂದ ಗೋವಿನಜೋಳವು ತನ್ನ ಬೇಡಿಕೆಯನ್ನು ಕಳೆದುಕೊಳ್ತಾ ಇದೆ. ತಾಂತ್ರಿಕ ಏರಿಳಿತಗಳಿಂದಾಗಿ ಉತ್ಪಾದಕತೆಯಲ್ಲಿ ಹೆಚ್ಚಳವನ್ನು ಕಂಡುಕೊಳ್ಳಬಹುದು ಮತ್ತು ವಿತರಣೆಯಲ್ಲಿಯೂ ಸಹ ಗಣನೀಯ ಪ್ರಮಾಣವನ್ನು ಮಾಡಬಹುದು. ಇದರಿಂದಾಗಿ ಗೋವಿನ ಜೋಳದ ಬೆಲೆಯಲ್ಲಿ ಬದಲಾವಣೆಯನ್ನು ನಾವು ಕಾಣಬಹುದು. ಗೋವಿನ ಜೋಳದ ವಿಶ್ವ ಮಾರುಕಟ್ಟೆಯಲ್ಲಿ ಅಮೆರಿಕಾ, ಚೀನಾ ಮತ್ತು ಅರ್ಜೆಂಟೀನಾ ದೇಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಅಮೆರಿಕಾ ಗೋವಿನ ಜೋಳದ ರಫ್ತಿನಲ್ಲಿ ಮುಂಚೂಣಿಯಲ್ಲಿದೆ. ಚೀನಾ ಗೋವಿನ ಜೋಳವನ್ನು ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡುವ ಮೂಲಕ ಅಮೆರಿಕದ ನಂತರ ಸ್ಥಾನವನ್ನು ಹೊಂದಿದೆ. ಕೃಷಿಕ ಬೆಳೆದಂಥ ಗೋವಿನ ಜೋಳವು ಅಪಾರ ಪ್ರಮಾಣದಲ್ಲಿದ್ದಾಗೂ ಅದನ್ನು ಖರೀದಿಸಲು ಬಹಳಷ್ಟು ಬಾರಿ ಖರೀದಿದಾರರು ಆಸಕ್ತಿಯನ್ನು ತೋರುವುದಿಲ್ಲ. ಆದ್ದರಿಂದ ಈ ಕೊರತೆಯನ್ನು ನೀರಿಸಲಿಕ್ಕೆ ವಿಶೇಷವಾಗಿ ಮಾರಾಟ ಧ್ಯಾನ ಕೇಂದ್ರದ ಅವಶ್ಯಕತೆ ಇದೆ. ಹಾಗೂ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದನೆಯನ್ನು ಮಾಡಿದರೆ ಕೃಷಿಕರು ಬೆಳೆದಂಥ ಬೆಳೆಗೆ ಯೋಗ್ಯ ಧಾರಣೆ ಸಿಗುವುದು ಖಂಡಿತ. ಈ ಬಗ್ಗೆ ಗೋವಿನ ಜೋಳದ ಸಂಸ್ಕರಿಸುವ ಉತ್ಪಾದನೆಗಳು ಹೊರಹೊಮ್ಮಬೇಕಾಗಿದೆ ಎಂದು ಒತ್ತಿ ಹೇಳಬೇಕಾಗಿದೆ. ಮಾರುಕಟ್ಟೆ ಅಧ್ಯಯನ ಮಾಡುತ್ತಲೇ ಬೆಳೆ ಉತ್ಪಾದಿಸುವಂತಾದರೆ ಕೃಷಿಕರಿಗೆ ಹೆಚ್ಚಿನ ಆದಾಯ ಸಾಧ್ಯವಾಗಲಿದೆ. ಇದುವರೆಗೆ ಗೋವಿನ ಜೋಳದ ಉತ್ಪಾದನೆ ಹಾಗೂ ಕೊಯ್ಲು ತಂತ್ರಜ್ಞಾನ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಸಿರ್ವರ್ ತಾಲೂಕಿನ ನಾಗರಾಜ್ ಅವರ ಅಡುಗೆ ಎಣ್ಣೆ ಉತ್ಪಾದನೆ ಹಾಗೂ ಮಾರಾಟದ ಅನುಭವಗಳನ್ನು ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ನಾಗರಾಜ್ ಅಂತ ಹೇಳಿ. ಇವರು ರೈತರು ಅನ್ನೋದಕ್ಕಿಂತ ಒಂದು ಯುವ ಉದ್ದಿಮೆದಾರರು ಅಂತಾನೆ ಹೇಳ್ಬೋದು. ವಿದ್ಯಾವಂತರರು, BSc PCM ಓದಿಕೊಂಡು ಮನೆಯಲ್ಲಿಯೇ ಒಂದು ಸ್ವ ಉದ್ಯೋಗವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಧಾರಾವಾಹಿಗಳಲ್ಲಿ ಚಿತ್ರೀಕರಣವನ್ನು ಮಾಡೋದನ್ನು ಬಿಟ್ಟು ಇಲ್ಲಿ ಹಳ್ಳಿ ಸಿರ್ವಾರಕ್ಕೆ ಬಂದು ಒಂದು ಗಾಣದ ಉದ್ದಿಮೆಯನ್ನು ಚಿಕ್ಕದಾಗಿ ಆರಂಭ ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ನಾವೆಲ್ಲ ಹಿಂದಿನ ಕಾಲದಲ್ಲ ನೋಡ್ತಾ ಇದ್ದೀವಿ ಅಂತಂದರೆ ಈ ಅಡುಗೆ ಎಣ್ಣೆಯನ್ನು ನಾವು ಭಾಳಷ್ಟು ಬಳಸ್ತಾ ಇರಲಿಲ್ಲ. ಒಂದು ಸ್ವಲ್ಪ ಅಡುಗೆ ಎಣ್ಣೆ ಇದ್ದರೂ ಕೂಡ ಅದು ಆರೋಗ್ಯಕರವಾಗಿ ಆಹಾರ ತಯಾರಾಗ್ತಾ ಇತ್ತು. ಈ ಶೇಂಗಾ ಎಣ್ಣೆ ಆಗಿರ್ಬೋದು, ಕುಸುಬೆ ಎಣ್ಣೆ ಆಗಿರ್ಬೋದು, ಜೊತೆಗೆ ಸೂರ್ಯಕಾಂತಿಯ ಎಣ್ಣೆ ಆಗಿರ್ಬೋದು, ಇವುಗಳನ್ನು ನಾವು ಬಳಸ್ತಾ ಒಂದು ಆರೋಗ್ಯಕರವಾದಂತಹ ಒಂದು ಜೀವನವನ್ನು ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಬರಬರ್ತಾ ಈ ಶುದ್ಧ ಎಣ್ಣೆಯ ಅಡುಗೆ ಎಣ್ಣೆಯ ಒಂದು ಪ್ರಮಾಣ ಆಗಿರ್ಬೋದು, ಲಭ್ಯತೆ ಆಯಿತು, ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು, ಕಲಬೆರಕೆ ಹೆಚ್ಚಾಗಿದೆ. ಇದು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಯುವಕರು ಕಲ್ತಂಥವರು ಈ ಸ್ವ ಉದ್ಯಮೆಯನ್ನು ಮಾಡಿ ಈ ಗಾಣದ ಎಣ್ಣೆಗಳನ್ನು ಯಂತ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ಈ ಶುದ್ಧ ರೂಪದ ಎಣ್ಣೆಯನ್ನು ಅಡಿಗೆ ಎಣ್ಣೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾಗರಾಜ್ ಅವರು, ಸಿರುವಾರ ಗ್ರಾಮದ ನಾಗರಾಜ್ ಅವರು ಯಾವ ರೀತಿಯಾಗಿ ಈ ಅಡುಗೆ ಎಣ್ಣೆಯನ್ನು ಆರಂಭಿಸಿದ್ದಾರೆ, ಅದರ ಖರ್ಚೆಷ್ಟು ಬಂತು, ಅದು ಹೇಗೆ ಲಾಭದಾಯಕವಾಗಿ ನಡೆದಿದ್ವೋ ಇಲ್ಲೋ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಾಗರಾಜ್ ಅವರೇ, ತಾವು ಸಿರುವಾರದವರು, ನಿಮ್ಮ ಓದು ಏನಾಗಿದೆ? ಸರ್, ನಾನು ಬಿ ಎಸ್ ಸಿ ಪಿ ಜಿ ಎಂ ಮಾಡಿರೋ ಸರ್, ಮಂಗಳೂರು ಯೂನಿವರ್ಸಿಟಿಲಿ. ಅದಾದಮೇಲೆ ನಾನು ಕ್ಯಾಮ್ರಾ ಕೋರ್ಸ್ ಮಾಡಿದೆ, 2 ವರ್ಷ ಕ್ಯಾಮ್ರಾ ಕೋರ್ಸ್ ಮಾಡಿ ಸೀರಿಯಲ್ಲು ಮತ್ತು ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ಬಟ್ ನಮ್ಮ ತಂದೆಯವರು ಅವರೆಲ್ಲ ಇಲ್ಲಿ ಊರಲ್ಲಿರೋದ್ರಿಂದ ನಾನು ವಾಪಸ್ ಇಲ್ಲಿಗೆ ಬರಬೇಕಾಯ್ತು, ಮತ್ತು ಅವರಲ್ಲಿಗೆ ಬರಲಿಲ್ಲ ಬೆಂಗಳೂರಿಗೆ ಆ್ಯಕ್ಚುಲಿ. ಸೊ ಇಲ್ಲಿಗೆ ಬಂದು ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ, ಇದು ಬೆಂಗಳೂರಲ್ಲಿದ್ದಾಗ ನೋಡಿದ್ದೆ ನಾನು ಆ್ಯಕ್ಚುಲಿ, ಒಂದು 2-3 ಕಡೆ ನೋಡಿದ್ದೆ ಈ ಥರ ಮಾಡ್ತಾರೆ ಅಂತ. ಬಟ್ ಎಣ್ಣೆನೂ ಚೆನ್ನಾಗಿರಲ್ಲ, ನಾ ಇವಾಗೆಲ್ಲ ಏನಂತಾರೆ ಕಲಬೆರಕೆ ಎಣ್ಣೆ ಜಾಸ್ತಿ ಇರೋದ್ರಿಂದ ಈ ಥರ ಒಳ್ಳೆ ಎಣ್ಣೆ ಮಾಡಿದರೆ ನಮ್ಮೂರ ಕಡೆ ವರ್ಕ್ ಆಗ್ಬೋದು ಅಂತ ನನಗೊಂದು ಐಡಿಯಾ ಬಂತು ಆ್ಯಕ್ಚುಲಿ. ನಮ್ಮ ಕಡೆ ಮತ್ತೆ ಯಾರು ಇದನ್ನ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಹಂಗಾಗಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು, ಹಂಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಸರ್ ಇದನ್ನು. ನಾಗರಾಜ್ ಅವರೇ, ಭಾಳಷ್ಟು ಸಂತೋಷ ಕೊಡುತ್ತೆ, ಯಾಕಂತಂದರೆ ಬಿ ಎಸ್ ಸಿ ಪಿ ಸಿ ಎಂ ಮಾಡಿ ಯುವಕರು, ನಗರವನ್ನು ನೋಡಿದಂಥವರು, ಕ್ಯಾಮ್ರಾದಲ್ಲಿ ಕೆಲಸ ಮಾಡಿದಂಥವರು, ಬೇರೆ ಬೇರೆ ಈ ಒಂದು ಚಿತ್ರ ಜಗತ್ತನ್ನು ನೋಡಿದವರು, ನೀವು ಮರಳಿ ಈ ಗ್ರಾಮೀಣ ಭಾಗಕ್ಕೆ ಬಂದು ಈ ಕೃಷಿಯಿಂದ ಜೊತೆಗೆ ಈ ಎಣ್ಣೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಬಂದದ್ದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬೇಕು. ಹೇಗೆ ಇದನ್ನು ತಯಾರಿ ಮಾಡಿಕೊಂಡಿರೋದನ್ನು? ಸರ್, ಇದು ಏನೊಂದು ಮೆಷಿನ್ ಬರುತ್ತೆ ಆ್ಯಕ್ಚುಲಿ, ಆ ಮೆಷಿನ್ನು ತೊಗೊಂಬಂದು ನಾವು ಫಿಟ್ ಮಾಡ್ಕೊಂಡ್ರೆ ಅದು ಒಂದು ಮಿಷಿನಲ್ಲಿ ನಾವು ಎಲ್ಲ ಥರದ್ದು ಒಂದು ಎಣ್ಣೆ ತೆಗಿಬೋದು ಆ್ಯಕ್ಚುಲಿ. ಈ ಶೇಂಗಾ ಆಗಲಿ, ಕುಸುಬೆ ಆಗಲಿ, ಸೂರ್ಯಕಾಂತಿ ಆಗಲಿ, ಕೊಬ್ಬರಿ ಎಣ್ಣೆ ಆಗಲಿ, ಎಳ್ಳಿನ ಎಣ್ಣೆ ಆಗಲಿ, ಯಾವ್ದು ಬೇಕಾದರೂ ಇದೊಂದು ಮಿಷಿನಿಂದ ನಾವು ತೆಗಿಬೋದು ಆ್ಯಕ್ಚುಲಿ. ಇದೊಂದು 3 HP 3 Phase ಒಂದು ಮಿಷಿನ್ ಬರುತ್ತೆ, ಇದು ತಮಿಳ್ನಾಡಿಂದ ತೊಗೊಂಬಂದಿದ್ದು. ಮತ್ತು ನಮ್ಮ ಭಾಗದಲ್ಲಿ ಸೂರ್ಯಕಾಂತಿ ಶೇಂಗಾ ಎಲ್ಲ ಬೆಳೆಯೋದ್ರಿಂದ ನಂಗೆ ಸ್ವಲ್ಪ ಏನಂತಾರೆ ಇದು ರಾ ಮೆಟೀರಿಯಲ್ಲು ಸ್ವಲ್ಪ ಅನುಕೂಲವಾಗಿ ಸಿಗುತ್ತೆ ಅಂತ ನನಗೆ ಅನಿಸ್ತು ಸರ್, ಹಂಗಾಗಿ ನಾನು ತೊಗೊಂಬಂದು ಇದರಲ್ಲಿ ಮಾಡ್ತಾ ಇದ್ದೀನಿ ಇವಾಗ. ಈಗ ಇದಕ್ಕೆ ಮಾಹಿತಿ ಬೇಕಾಗ್ತದೆ, ತರಬೇತಿ ಬೇಕಾಗ್ತದೆ, ಇದಕ್ಕೆ ಒಂದು ಹೇಗೆ ಮಾಹಿತಿ ಪಡ್ಕೊಂಡ್ರಿ, ಎಲ್ಲಿ ತರಬೇತಿನ ಪಡ್ಕೊಂಡಿರ್ತಾವೆ? ಸರ್, ನಾನು ಇನಿಷಿಯಲಿ ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ವೀಡಿಯೋಸ್ ನೋಡಿದೆ, ನನಗೆ ಗೊತ್ತಾಗಿದ್ದು ಯೂಟ್ಯೂಬಿಂದ, ಮತ್ತು ಅಲ್ಲಿ ಬೆಂಗಳೂರಲ್ಲಿದ್ದಲ್ಲಿಂದ ಸ್ವಲ್ಪ ಗೊತ್ತಾಗಿದ್ದು. ಯೂಟ್ಯೂಬಿಂದ ಸ್ವಲ್ಪ ಜಾಸ್ತಿ ಮಾಹಿತಿ ತೊಗೊಂಡೆ. ಅದಾದಮೇಲೆ ನನಗೆ ಒಂದು ಧಾರವಾಡದಲ್ಲಿ ಒಂದು 3 ಡೇಸ್ ಸೆಮಿನಾರ್ ಅಟೆಂಡ್ ಮಾಡ್ಬೋದು ನಾನು 2-3 ಡೇಸ್ ಆ್ಯಕ್ಚುಲಿ. ಅಲ್ಲಿ ಹೋದ್ಮೇಲೆ ನನಗೆ ಇನ್ನೊಂದಿಷ್ಟು ಕೆಲವು ಯಾವ ಥರ ಅಪ್ರೋಚ್ ಆಗಬೇಕು, ಜನರಿಗೆ ಯಾವ ಥರ ತಿಳಿಯಬೇಕು ಅಂತ ನನಗೆ ಅಲ್ಲೊಂದಿಷ್ಟು ಮಾಹಿತಿ ಸಿಕ್ತು ಆ್ಯಕ್ಚುಲಿ ಧಾರವಾಡದಿಂದ. ಸೊ ನನಗೆ ಯೂಟ್ಯೂಬು ಪ್ಲಸ್ಸು ಈ ಧಾರವಾಡ ಇವ್ರ ಕಡೆಯಿಂದ ಯಾವುದು ಸೆಡಾಕ್ ಅಂತ ಒಂದು ಕಂಪ್ನಿ, ಅದು ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಇವರಿಗೆ ಹೆಲ್ಪ್ ಮಾಡ್ತಾರೆ ಆ್ಯಕ್ಚುಲಿ, ಅವರಿಂದ ಮತ್ತು ಯೂಟ್ಯೂಬಿಂದ ನನಗೆ ಜಾಸ್ತಿ ಮಾಹಿತಿ ಸಿಕ್ತು ಸರ್ ಆ್ಯಕ್ಚುಲಿ. ಈಗ ಸಿರುವಾರದಲ್ಲಿ ತಾವು ಸ್ವಂತ ಒಂದು ಗಾಣದ ಒಂದು ಯಂತ್ರವನ್ನು ಹಾಕ್ಕೊಂಡಿದ್ರಿ, ಇದಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡ್ರಿ, ಖರ್ಚು ಎಷ್ಟು ಬಂತು, ಮಿಷಿನ್ ಹೇಗೆ ತಂದ್ರಿ, ಇದಕ್ಕೆ ಸಪೋರ್ಟಿವ್ ಬೇಕಲ್ಲ, ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ನಮ್ಮದೇ ಒಂದಿಷ್ಟು ಸೇವಿಂಗ್ಸ್ ಇತ್ತು ಆ್ಯಕ್ಚುಲಿ, ಅದರಿಂದ ನಾನು ಮೆಷಿನ್ ತೊಗೊಂಬಂದೆ. ಇದು ನಮ್ಮದೇ ಜಾಗ ಆ್ಯಕ್ಚುಲಿ, ನಮ್ಮ ಚಿಕ್ಕಪ್ಪವ್ರದು. ಸೊ ನನಗೆ ಜಾಗದ್ದೇನು ತೊಂದರೆ ಆಗಲಿಲ್ಲ. ನನಗೆ ಓವರಾಲ್ ಕಾಸ್ಟು ಅಂತ ಬಂದರೆ ಈ ಮೆಷಿನ್ನು ಫಿಟ್ಟಿಂಗ್ ಚಾರ್ಜು ಎಲ್ಲ ಸೇರಿ ಕಂಪ್ಲೀಟ್ ನಿಮಗೆ ಒಂದು 2.5 lakh ಆಗುತ್ತೆ ಇದೆ ಆ್ಯಕ್ಚುಲಿ. ನಾನು ಇದು ತಮಿಳ್ನಾಡು ಎರೋಡಿಂದ ತೊಗೊಂಬಂದಿರೋದು, ಅಂಡಾವರ್ ಕಂಪ್ನಿ ಅಂತ, ಅಲ್ಲಿಂದ ತೊಗೊಂಬಂದು ನಾನು ಇದೊಂದು ಫಿಟ್ ಮಾಡ್ಕೊಂಡಿರೋದು. ಈಗ ನಮ್ಮದು ಒಂದು ಮಂತ್ ಆಯಿತು, ಚೆನ್ನಾಗಿ ನಡೀತಾ ಇದೆ, ಪರವಾಗಿಲ್ಲ. ಈಗ 2.5 lakh ಒಂದು ಯಂತ್ರವನ್ನು ತಾವೀಗ ಫಿಟ್ ಮಾಡಿದ್ದೀರಿ, ಇದರ ಸಾಮರ್ಥ್ಯ ಎಷ್ಟಿದೆ, ಎಷ್ಟು ಉತ್ಪಾದನೆ ಆಗುತ್ತೆ ನಿಮ್ಮ ಒಂದು ಈ ಎಣ್ಣೆ ಗಾಣದಲ್ಲಿ? ಸರ್, ಇದು 3 Phase ಮೆಷಿನು, 3 HP ಮೋಟ್ರು. ನಾವು ಇದು 1/2 hour ನಾವು 10 kg to 12 kg ಗ್ರೈಂಡ್ ಮಾಡ್ಬೋದು, ಅಂದರೆ ಶೇಂಗಾ ಕಾಳು ಗ್ರೈಂಡ್ ಮಾಡ್ಬೋದು 10 to 12 kg. ಅದು ಎಣ್ಣೆ ಒಂದು 3-4 kg ಎಣ್ಣೆ ಬರುತ್ತೆ. ನಾವು ಅಪ್ ಟು ಒಂದು 1 quintal to 1.5 quintal ಪರ್ ಡೇ ನಾವು ಇದರಲ್ಲಿ ಇದು ಮಾಡ್ಬೋದು, ಗ್ರೈಂಡ್ ಮಾಡ್ಬೋದು. ಯಾವ ಯಾವ ಎಣ್ಣೆಗಳನ್ನು ಇಲ್ಲಿ ನೀವು ತೆಗಿಲಿಕ್ಕೆ ಸಾಧ್ಯ ಇದೆ ನಿಮ್ಮ ಗಾಣದಲ್ಲಿ? ನಾವು ಇದರಲ್ಲಿ ನೋಡಿ ಸರ್, ಶೇಂಗಾ, ಕುಸುಬಿ, ಸೂರ್ಯಕಾಂತಿ, ಕೊಬ್ಬರಿ, ಎಳ್ಳೆಣ್ಣೆ, ಈ ಥರ ಎಲ್ಲ ಎಣ್ಣೆನ ತೆಗಿಬೋದು ಇದರಲ್ಲಿ ಒಟ್ಟು. ಒಂದು ಉದಾಹರಣೆಗೆ, 1 kg ಶುದ್ಧ ಶೇಂಗಾ ಎಣ್ಣೆ ನಮಗೆ ಬೇಕಪ್ಪ ಅಂತಂದರೆ ಎಷ್ಟು kg ನಾವು ಬೀಜವನ್ನು ನಿಮ್ಮ ಈ ಯಂತ್ರದಲ್ಲಿ ಹಾಕ್ಬೋದು ಅಂತ ಹೇಳ್ತೀವಿ? ಈಗ 3 kg ಶೇಂಗಾ ಹಾಕಿದರೆ 1 kg ಎಣ್ಣೆ ಬರುತ್ತೆ ಸರ್ ಆ್ಯಕ್ಚುಲಿ. ಅಲ್ಲೇ ನಮ್ಗೆ ಅಡಲ್ಟ್ರೇಷನ್ ಏನಿದೆ, ನಾರ್ಮಲ್ ಇದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಅದಕ್ಕೆ ಮಾಮೂಲು ವ್ಯಕ್ತಿಗೂ ಈ ವಿಚಾರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. 3 kg ಶೇಂಗಾ ನಾವು ಹಾಕಿದರೆ 1 kg ಎಣ್ಣೆ ಬರುವಾಗ ಹೊರಗಡೆ ಮಾರ್ಕೆಟಲ್ಲಿ 150 rupees 160 rupees ಎಣ್ಣೆ ಯಾವ ಥರ ಸಿಗುತ್ತೆ ಅಂತ ನಾವು ಒಂದು ಅಂದಾಜು ಮಾಡ್ಕೋಬೋದು ಅದರಿಂದ. ಅದೊಂದು ವಿಚಾರ. ಮತ್ತು ಕುಸುಬಿ ಆದರೆ ಒಂದು 5.5-6 kg 1 kg ಎಣ್ಣೆ ಬರುತ್ತೆ ಸರ್, ಅದು ಕುಸುಬಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸೂರ್ಯಕಾಂತಿನ ಅಷ್ಟೇ, 5.5 kg 1 kg ಎಣ್ಣೆ ಬರುತ್ತೆ. ಕೊಬ್ಬರಿ ಆದರೆ 50% ಇರುತ್ತೆ, ಅಂದರೆ ನಾವು ಈಗ ಒಂದು 10 kg ಹಾಕಿದ್ರೆ ಒಂದು 4-5 kg ಎಣ್ಣೆ ಬರುತ್ತೆ ಕೊಬ್ಬರಿಲಿ. ಆ ಥರ ಪರ್ಸೆಂಟೇಜ್ ಆಫ್ ಆಯಿಲ್ ಸರ್ ಅದು, ಬೇರೆ ಒಂದೊಂದು ಸೀಡ್ಸು ಒಂದೊಂದು ಕ್ವಾಂಟಿಟಿ ಆಫ್ ಆಯಿಲ್ ಕೊಡುತ್ತೆ ಅದು. ಮಾರ್ಕೆಟ್ ಅಲ್ಲಿ ನಾವು ಪ್ಯಾಕೆಟ್ ಎಣ್ಣೆಗಳನ್ನ ನೋಡ್ತೀವಿ, ಖುಲ್ಲ ಎಣ್ಣೆಗಳನ್ನ ನೋಡ್ತೀವಿ, 160 ರೂಪಾಯಿ 150 ರೂಪಾಯಿ ಕೆ ಜಿ ಹಿಂಗೆ ನಮಗೆ ಇಲ್ಲಿ ಬರ್ತದೆ. ಪಾಮ್ ಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ಅಂತಾರೆ ಶುದ್ಧ ಎಣ್ಣೆ ಅಂತ ಹೇಳ್ತಾರೆ, ಅದಕ್ಕೂ ಮತ್ತು ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೀರಿ ಸರ್? ಈಗ ವ್ಯತ್ಯಾಸ ಅಂತಂದರೆ, ಈಗ ಮೊದಲು ಗಾಣಗಳು ಇದ್ದವು ಸರ್, ಆ್ಯಕ್ಚುಲಿ ಮೊದಲು ಇತ್ತು, ಕಂಪ್ಲೀಟ್ ನಮ್ಮ ಹಿರಿಯರಾಗಲಿ ಎಲ್ಲರಾಗಲಿ ಶುದ್ಧ ಎಣ್ಣೆನೇ ಬಳಸ್ತಿದ್ರು, ಹಂಗಾಗಿ ಅವ್ರು ಗಟ್ಟಿಯಾಗಿರ್ತಿದ್ರು. ಜನ ಏನು ಮಾಡೋರು, ಬರ್ತಾ ಬರ್ತಾ ನನ್ನ ಅನಿಸಿಕೆ ಈ ಕಂಪ್ನಿಗಳವರು ನಮ್ಮ ಜನರ ಮೈಂಡ್ ಸೆಟ್ ಏನಿತ್ತು ಅಂತಂದರೆ ಕಡಿಮೆ ಹಣದಿಂದ ಬಿದ್ದುಬಿಟ್ರು ಜನ, ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದು ಈ ಕಾರ್ಪೊರೇಟ್ ಕಂಪ್ನೀಸು ಅವೆಲ್ಲ. ಆ್ಯಕ್ಚುಲಿ ಅದೇನಾಯಿತು, 140-150 ಲೀಟರ್ಸ್ಗೆಲ್ಲ ನಮ್ಗೆ ಹೊರಗಡೆ ಎಣ್ಣೆ ಸಿಗುತ್ತೆ, ಅದು ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ಆ ರೇಟಿಗೆ ನಾವು ಎಣ್ಣೆ ಕೊಡಬೇಕು ಅಂತಂದರೆ, ಈಗ ನಾನು ಈಗ ವರ್ಕ್ ಮಾಡ್ತಿರೋದ್ರೆ ನನಗೆ ಗೊತ್ತಾಗಿರೋದು, ಆ ರೇಟಿಗೆ ಎಣ್ಣೆ ಕೊಡೋಕೆ ಸಾಧ್ಯವೇ ಇಲ್ಲ. ಯಾರು ಕೊಟ್ಟರು ಅದು ಕಲಬೆರಕೆ ಅಂತ ಈಸಿಯಾಗಿ ಹೇಳ್ಬೋದು. ಯಾಕೆಂದರೆ ನಿಮ್ಗೆ ಮುಂಚೆನೇ ಹೇಳಿದೆ, 3 ಕೆಜಿ ಶೇಂಗಾ ಬೇಕು 1 ಕೆಜಿ ಎಣ್ಣೆ ತೆಗಿಯೋಕ್ಕೆ. ಈಗ ಶೇಂಗದ ಬೆಲೆನೇ 100 ರೂಪಾಯಿ ಇರುವಾಗ 300 ರೂಪಾಯಿ ನಮಗೆ ರಾ ಮೆಟೀರಿಯಲ್ಗೆ ಆಗುತ್ತೆ. ಸೊ 300 ರೂಪಾಯಿ ರಾ ಮೆಟೀರಿಯಲ್ಗೆ ಮತ್ತು ನಮ್ಮದು ಖರ್ಚು ಇದು ಎಲ್ಲ ತೊಗೊಂಡ್ರೂ 320 ರುಪೀಸ್ ಅಂತೂ ಹಾಗೆ ಆಗುತ್ತೆ. ನಮಗೆ 320 ರುಪೀಸು ಖರ್ಚಾಗಬೇಕಾದ್ರೆ 150 ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರಿ ಅಂದರೂ ಆಗಲ್ಲ. ಸೊ ಹಂಗಾಗಿ ನಾವು ಇದು ಭಾಳ ಜನಕ್ಕೆ ಗೊತ್ತಿಲ್ಲ, ಕಾಮನ್ ಆಗಿ ಎಲ್ರಿಗೂ ಏನಂದರೆ ಅಷ್ಟೊಂದು ಯೋಚನೆ ಮಾಡೋಕೆ ಹೋಗಲ್ಲ. ಹಂಗಾಗಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದು ಕಾರ್ಪೊರೇಟ್ ಕಂಪ್ನೀಸ್ ಅಂತ ಹೇಳ್ಬೋದು ಸರ್ ಅಷ್ಟೇ. ಈಗ ತಾವು ಶುದ್ಧ ಎಣ್ಣೆಗಳನ್ನು ಉತ್ಪಾದನೆ ಮಾಡ್ತೀರಿ, ಶೇಂಗಾದಾಗಿರ್ಬೋದು, ಕುಸುಬೆ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಈಗ ನಿಮ್ಮ ಉತ್ಪಾದನೆಯಲ್ಲಿ ಏನು ಬೆಲೆಗೆ ಲೀಟ್ರಿಗೆ ಹೋಗ್ತದೆ ಕೆ ಜಿಗೆ? ಸರ್ ನಾನು ಪರ್ ಲೀಟ್ರು ಶೇಂಗಾ ಎಣ್ಣೆ 350 ಕೊಡ್ತಾ ಇದ್ದೀನಿ, ಕುಸುಬೆ ಎಣ್ಣೆ 380 ಪರ್ ಲೀಟ್ರ್ ಕೊಡ್ತಾ ಇದ್ದೀನಿ, ಸೂರ್ಯಕಾಂತಿ 330 ಪರ್ ಲೀಟ್ರ್ ಕೊಡ್ತಾ ಇದ್ದೀನಿ. ನಮ್ಮ ಭಾಗದಲ್ಲಿ 3 ಸೇಲ್ ಆಗೋದ್ರಿಂದ ನಾನು 3 ಮಾಡ್ತಾ ಇದ್ದೀನಿ. ಯಾರು ಗ್ರೈಂಡಿಂಗ್ ತೊಗೊಂಬಂದ್ರೆ ಅದನ್ನು ನಾನು ಗ್ರೈಂಡ್ ಮಾಡಿ ಕೊಡ್ತೀನಿ. ಯಾರಾದರೂ ವೈಯಕ್ತಿಕವಾಗಿ ತಾವೇ ಬೀಜಗಳನ್ನು ತಂದು ನಿಮಗೆ ಕೊಟ್ಟರೆ ಅವರಿಗೆ ಪ್ರತ್ಯಕ್ಷವಾಗಿ ಅವ್ರು ಕಣ್ಣು ಬಂದರೆ ನೀವು ಕಣ್ಣೆದ್ರೆ ನೀವು ಎಣ್ಣೆಯನ್ನು ಮಾಡಿಕೊಡ್ತೀರಿ? ಹೌದೌದು, ಅವರೇ ತೊಗೊಂಬಂದ್ರೆ ನಾನು ಅದು ಕೆ ಜಿಗೆ ಇಷ್ಟು ರುಬ್ಬಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡ್ತೀನಿ ಸರ್. ಪರ್ ಕೆ ಜಿ ಮಿನಿಮಮ್ 10 ಕೆಜಿಸ್ ತರಬೇಕು, ಯಾವುದಾದ್ರೂ ಕಾಳು ತೊಗೊಂಬರ್ರೆ, ಪರ್ ಕೆ ಜಿಗೆ ನಾನು 15 ರೂಪಾಯಿ ಚಾರ್ಜ್ ಮಾಡ್ತೀನಿ. ಮಿನಿಮಮ್ 10 ಕೆಜಿಸ್ ತಂದರೆ ಒಂದು 1/2 ಅವರಲ್ಲಿ ರುಬ್ಬ ಕೊಡ್ತೀನಿ ಅವರಿಗೆ. ನೀವು ಉತ್ಪಾದನೆ ಮಾಡಿದಂಥ ಎಣ್ಣೆ ಎಷ್ಟು ದಿನಗಳವರೆಗೆ ನಾವು ಇದನ್ನು ಸ್ಟಾಕ್ ಇಟ್ಕೊಳ್ಬಹುದು ಅಂತ, ಏನಾದರೂ ಒಂದು ವಾಸನೆ ಸ್ಮೆಲ್ ಬರೋದು? ಏನು ಆಗಲ್ಲ ಸರ್, 6-7 ಮಂತ್ಸ್ವರೆಗೂ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಅದು. ಆ್ಯಕ್ಚುಲಿ ಅಲ್ಲಿವರೆಗೂ ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಅದಕ್ಕೆ ನೀವೇನಾದರೂ ವಾಸನೆ ಬರುವ ಹಾಗೆ ಅಥವಾ ಏನಾದರೂ ಕೆಡಲಾರ್ದ ಹಾಗೆ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡ್ತೀರಾ? ಇಲ್ಲ, ನಾನು ತಯಾರು ಮಾಡೋ ಎಣ್ಣೆಯಲ್ಲಿ ಯಾವುದೇ ರೀತಿ ಕೆಮಿಕಲ್ ಹಾಕಲ್ಲ, ಏನು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಲ್ಲ. ನಾನು ಕಂಪ್ಲೀಟ್ ಹೆಂಗೆ ತೆಗೆದಿರ್ತೀನಿ ಅದನ್ನೇ ಸ್ವಲ್ಪ ದಿನ ನಾನು ಸ್ಟೀಲು ಇದರಲ್ಲಿ ಸ್ಟೋರ್ ಮಾಡಿಬಿಟ್ಟು ಒಂದು 10 ಡೇಸು ಆಮೇಲೆ ಅದನ್ನು ಬಾಟ್ಲಿಗೆ ತುಂಬಿಡ್ತೀನಿ. ಯಾಕೆಂದರೆ ಅದು ಸ್ಟಾರ್ಟಿಂಗೇ ಬಾಟ್ಲಿಗೆ ಹಾಕ್ಬಾರ್ದು ಅಂತ ಒಂದು ಸ್ವಲ್ಪ ದಿವಸ ಸ್ಟೀಲಲ್ಲಿ ಇಟ್ಬಿಟ್ಟು ಆಮೇಲೆ ನಾನು ಬಾಟ್ಲಲ್ಲಿ ಹಾಕಿಡ್ತೀನಿ. ಅದನ್ನು ನೀವು 6-7 ಮಂತ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಅದು. ನಾಗರಾಜ್ ಅವರು, ಈಗ ಸಿರ್ವಾರ್ ಭಾಗದಲ್ಲಿ ಇವುಗಳ ಬಳಕೆ ಮಾಡುವಂಥವ್ರು ಅಥವಾ ಮಾರ್ಕೆಟಿಂಗ್ ಹೇಗಿದೆ? ಮಾರ್ಕೆಟಿಂಗು ಏನಾಗಿದೆ ಅಂದರೆ ಸರ್, ತಿಳ್ಕೊಂಡಿರೋರು ಕೆಲವು ಜನ ಇದ್ದಾರೆ, ಇನ್ನಂದರೆ ಭಾಳಷ್ಟು ಜನಕ್ಕೆ ಇದ್ರ ಅವೇರ್ನೆಸ್ ಇಲ್ಲ. ಅವರೇನಂದರೆ ಭಾಳ ಜನ ರೇಟು ಫಸ್ಟು ಪ್ರಿಫರ್ ಮಾಡ್ತಾರೆ. ಬಟ್ ಅವ್ರು ನಾನು ಹೇಳ್ತೀನಿ ಬಂದವ್ರಿಗೆ ಅಂದರೆ, ಇನ್ನೂ ಅವೇರ್ನೆಸ್ ಇರೋರು ಬಂದು ತೊಗೊಂಡೋಗ್ತಾ ಇದ್ದಾರೆ, ಅವ್ರದ್ದೇನು ನಮ್ಗೆ ತೊಂದರೆ ಆಗಲ್ಲ. ಈ ಅವೇರ್ನೆಸ್ ಇಲ್ಲದೆ ಇರೋರಿಗೆ ಸ್ವಲ್ಪ ತಿಳಿಸಿ ಹೇಳಬೇಕಾಗುತ್ತೆ, ಅದಕ್ಕೊಂದಿಷ್ಟು ಟೈಮು ತಗೊಳ್ಳುತ್ತೆ. ಬಟ್ ಇದು ಇನ್ನೊಂದೇನು ಅಂತಂದರೆ, ಈಗ ನಾರ್ಮಲ್ ಎಣ್ಣೆ ನಾವೊಂದು 5 ಚಮಚ ಏನು ಹಾಕಿದರೆ ಇದೊಂದು 2 ಚಮಚ ಹಾಕಿದ್ರೆ ನಡೆಯುತ್ತೆ ಸರ್ ಇದು. ಆ್ಯಕ್ಚುಲಿ ಯಾಕೆ ಅಂತಂದರೆ, ಇದು ಫುಲ್ ಪ್ಯೂರ್ ಇರೋದ್ರಿಂದ ನಮಗೆ ಆ ಟೇಸ್ಟ್ ಆಗಲಿ, ಅಂದರೆ ಎಣ್ಣೆ ಒಂದು ಇದಿರುತ್ತಲ್ಲ ನಮಗೆ, 2 ಸ್ಪೂನಲ್ಲೇ ಸಿಕ್ಬಿಡುತ್ತೆ. ಮಾಮೂಲು ಎಣ್ಣೆ 5 ಚಮಚ ಬಳಸಬೋದು, ಇದೊಂದು 2 ಚಮಚ ಬಳಸಿದ್ರೆ ಅವ್ರಿಗಾಗುತ್ತೆ. ಇದನ್ನು ಕೇಳಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅದನ್ನು ನಾನು ಹೇಳ್ತೀನಿ ಅಂದರೆ, ಫಸ್ಟ್ ನೀವು ಒಂದು ಬಾಟ್ಲ್ ತೊಗೊಂಡೋಗಿ ಟೆಸ್ಟ್ ಮಾಡಿ ಅಂತ ಹೇಳಿದಾಗ ಕೆಲವು ಜನ ತೊಗೊಂಡೋಗ್ತಾರೆ, ಕೆಲವು ಜನ ರೇಟ್ ನೋಡಿ ಬಿಟ್ಟು ಹೋಗ್ತಾರೆ. ಬಟ್ ಏನು ಅಂದರೆ, ತೊಗೊಂಡೋದವ್ರು ಯಾರು ಅದ್ರ ಬಗ್ಗೆ ಡಿಮೆರಿಟ್ಸ್ ಆಗಲಿ ಇದಾಗಲಿ ಏನು ಹೇಳಿಲ್ಲ, ತೊಗೊಂಡೋಗಿರೋರು ಮತ್ತೆ ಬಂದು ಮತ್ತೆ ತೊಗೊಂಡೋಗ್ತಾ ಇದ್ದಾರೆ ಆ ಥರ. ಈಗ ಶೇಂಗಾ ಉತ್ಪಾದನೆ ಮಾಡಿದ ಮೇಲೆ ಹಿಂಡಿ ಉಳಿತದೆ, ಕಚ್ಚಾ ಉಳಿತದೆ, ಅದು ಹೇಗೆ ಮಾಡ್ತೀರ ಅದನ್ನೆಲ್ಲ ಮಾರಾಟ? ಹಾಂ, ಅದು ಇಲ್ಲಿ ಡೈರಿ ಫಾರ್ಮ್ ಇಟ್ಟಿರೋರು, ಅವರು ಇವರು ಒಂದು 4-5 ಫಾರ್ಮ್ ಇದ್ದಾವೆ ಸರ್, ಮತ್ತು ಫಿಶ್ ಸಾಕಾಣಿಕೆ ಎಲ್ಲ ಮಾಡ್ತಾರೆ, ಅವ್ರು ಬಂದು ತೊಗೊಂಡೋಗ್ತಾರೆ ಅದನ್ನು. ಹೌದು, ಇದು ಉತ್ಪಾದನೆ ಮಾಡಿದ ಮೇಲೆ ಈಗ ಎಣ್ಣೆ ಉತ್ಪಾದನೆ ಆಗ್ತದೆ, ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿದರೆ ಹೇಗೆ? ಮಾಡಿದ್ದೀವಿ ಸರ್, ನಾನು ಇವಾಗ ನಂದೇ ಒಂದು ಶ್ರೇಷ್ಠ ಆಯಿಲ್ಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಅದನ್ನು ನಾನು ಬಾಟಲ್ ಮಾಡಿ ಮಾರ್ತಾ ಇದ್ದೀನಿ. ಆ್ಯಕ್ಚುಲಿ ತಗೊಂಡೋದವರೆಲ್ಲ ಓಕೆ ಚೆನ್ನಾಗಿದೆ ಅಂತ ಬಳಸ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಹೊರಗಡೆ ಎಲ್ಲ ಮಾಡಬೇಕು ಅಂತ ಒಂದು ಆಸೆ ಐತೆ ನೋಡಿ. ಮಾರ್ಕೆಟಿಂಗ್ ಓಕೆ, ಬೇರೆ ಬೇರೆ ತಾಲೂಕುಗಳಲ್ಲಾಗಿರ್ಬೋದು, ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ, ಇದ್ರೇನಾದ್ರೂ ಒಂದು ಮಾಹಿತಿ ಅದ್ರಿಗೆ ತಿಳುವಳಿಕೆ ಹೇಳಬೇಕು, ಇದು ಉತ್ಪಾದನೆ ಆಗ್ತದೆ ಅಂತ ಒಂದು ಮಾಹಿತಿ ಜನರಿಗೆ ಗೊತ್ತಿರೋದಿಲ್ಲ. ಈಗ ನಾನು ಸುತ್ತಮುತ್ತ ಹಳ್ಳಿಗಳಿಗೆ ಓಡಾಡಿ ಕೆಲವು ಕಡೆ ಪಾಂಪ್ಲೆಂಟ್ಸ್ ಎಲ್ಲ ಹಂಚಿ ಬಂದಿದ್ದೀನಿ ಸರ್, ನಮ್ಮ ಭಾಗದಲ್ಲಿರೋ ಈ ಕಡೆ ಮಾತ್ರ. ಬೇರೆ ತಾಲೂಕು ಅಂತ ಯಾವುದು ಹೋಗಿಲ್ಲ, ನಾನು ಇನ್ನು ಅಪ್ರೋಚ್ ಆಗೋಣ ಅಂತ ಇದ್ದೀನಿ, ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೋಡೋಣ ಏನಾಗುತ್ತೆ. ಟೋಟಲಿ ನೀವು ಈ ಗಾಣದ ಒಂದು ಹಾಕಿದಾಗ ತಕ್ಷಣ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಎಷ್ಟು ಖರ್ಚು ಬಂತು ಒಟ್ಟಿನಲ್ಲಿ? ಸರ್ ನನಗೆ ಓವರಾಲ್ ಆಗಿ ಒಂದು 4 ಲ್ಯಾಕ್ಸ್ವರೆಗೂ ಬಂತು. ನಂದು ಮೆಟೀರಿಯಲ್ ಕಾಸ್ಟು, ಮೆಷಿನ್ ಕಾಸ್ಟು, ಮತ್ತೆಲ್ಲ ಪ್ರಿಪ್ರೇಷನ್, ಕರೆಂಟು ಎಲ್ಲ ಅಂದ್ಕೊಂಡ್ರೂ ಒಂದು ಬಟ್ ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ಈಗ ಏನು ತೊಂದರೆ ಇಲ್ಲ, ನನ್ನ ಮೂವ್ ಆಗ್ತಾ ಇದೆ, ನಂದು ಏನು ಎಣ್ಣೆ ಇದೆ ನಿಲ್ಲಂತೇನಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ, ಒಂದು 30% 40% ಸೇಲ್ ಇದೆ. ಈಗ ದೊಡ್ಡ ಪ್ರಮಾಣದಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಈಗ ಬ್ಯಾರಲ್ ಗಟ್ಟಲೆ ಹಾಕ್ತಿರ್ತಾರೆ ಕೆಲವೊಬ್ಬರು, ಅಂಥದ್ದನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಸಮಸ್ಯೆನಾ ಅಥವಾ ಮಾರ್ಕೆಟಿಂಗ್ ಸಮಸ್ಯೆ ಹೇಗೆ? ಮೋಸ್ಟ್ಲಿ ಆಯಿಲ್ ಮಿಲ್ ಆ ಥರ ಹೇಳ್ತಿರ್ಬೋದು. ಬಟ್ ಅದೇ ಏನಾಗುತ್ತೆ, ಗಾಣ ಅಂತ ಬಂದರೆ ಇದರಲ್ಲಿ ಸುಮಾರಷ್ಟು ಬರ್ತದೆ ಸರ್. ಗಾಣ ಅಂದರೆ ಈಗ ಸ್ಟೀಲ್ದು ಗಾಣ ಬರ್ತದೆ, ಸ್ಟೀಲ್ ಮಿಷಿನ್ಗೂ ಗಾಣ ಬರುತ್ತೆ, ಒಂದು ಕಲ್ಲಿನ ಗಾಣನೂ ಬರ್ತದೆ, ಕಟ್ಟಿಗೆ ಗಾಣನೂ ಬರ್ತದೆ. ಈಗ ನಾವು ಪ್ರಿಫರ್ ಮಾಡ್ತಾ ಇರೋದು ಕಂಪ್ಲೀಟಾಗಿ ಕಟ್ಟಿಗೆ ಗಾಣ. ನೀವು ಸ್ಟೀಲಲ್ಲಿ ಮಾಡಿರೋದು ಅದು ಇಟ್ಸ್ ಆಲ್ಸೋ ಗುಡ್ ಆಯಿಲ್, ಅದನ್ನು ಒಳ್ಳೆ ಎಣ್ಣೆ. ಬಟ್ ಏನು ಅಂತಂದರೆ ಅದರಲ್ಲಿ ನೀವು ಎಣ್ಣೆ ತೆಗೆದ್ರೆ ಎಣ್ಣೆ ಕಾಯ್ತದೆ. ಆ್ಯಕ್ಚುಲಿ ಎಣ್ಣೆ 40 ಡಿಗ್ರಿ ಸೆಲ್ಸಿಯಸ್ ಮೇಲೆ ಕಾಯಬಾರ್ದು. ಆ್ಯಕ್ಚುಲಿ 40 ಡಿಗ್ರಿ ಸೆಲ್ಸಿಯಸ್ ಮೇಲೆ ಕಾಯಿದ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಮತ್ತೆ ಸತ್ತೋಗ್ತವೆ. ನಮಗೆ ಮೇನಾಗಿ ಬೇಕಾಗಿರೋದೇ ಬಾಡಿಗೆ ನ್ಯೂಟ್ರಿಯೆಂಟ್ಸು, ಅದರಲ್ಲಿ ಏನು ಪೌಷ್ಟಿಕಾಂಶ ಇರುತ್ತೆ ಅದೆಲ್ಲ ಬೇಕಾಗಿರೋದು. ಯಾವಾಗ ನಾವು ಎಣ್ಣೆ ಕಾಯ್ತಿದೆ ಅದು ನ್ಯೂಟ್ರಿಯೆಂಟ್ಸ್ ಸತ್ತೋಗ್ತದೆ ಅಂದರೆ ಯೂಸ್ ಆಗೋಲ್ಲ ಎಣ್ಣೆ. ಒಳ್ಳೆ ಎಣ್ಣೆ ಕಲಬೆರಕೆ ಮಾಡಿರಲ್ಲ, ಬಟ್ ಆದರೂ ನಮಗೆ ಬೇಕಾಗಿರೋವಂಥ ಬಾಡಿಗೆ ಬೇಕಾಗಿರೋವಂಥ ಇವು ಸಿಗೋಲ್ಲ ಎಣ್ಣೆ ಕಾದಾಗ. ಸೊ ನಾವು ಇದನ್ನೆಲ್ಲ ಯೋಚನೆ ಮಾಡಿ ಕಟ್ಟಿಗೆ ಗಾಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು. ಇದು ದೊಡ್ಡ ಸ್ಕೇಲಲ್ಲಿ ಅಂತಂದರೆ ಇದೇ ಥರ ಮಿಷಿನೇ ಬರುತ್ತೆ ಕಟ್ಟಿಗೆಯಲ್ಲಿ. ಇನ್ನೂ ದೊಡ್ಡದಂದರೆ ಇನ್ನೊಂದು 7 HP ಆ ಥರ ಬರುತ್ತೆ. ಬಿಟ್ಟರೆ ತುಂಬ ದೊಡ್ಡದಾಗಿ ಇದನ್ನು ಮಾಡೋಕ್ಕಾಗಲ್ಲ ಕಟ್ಟಿಗೆಯಲ್ಲಿ. ಕೆಲವರೆಲ್ಲ ಸ್ಟೀಲಲ್ಲಿ ಮಾಡ್ತಾರೆ. ಸ್ಟೀಲಲ್ಲಿ ಅಂದರೆ ನಾನು ಹೇಳ್ದಂಗೆ ಆ ಥರ ವ್ಯತ್ಯಾಸ ಆಗುತ್ತೆ ನಿಮಗೆ. ಸೊ ಅದನ್ನು ಕೆಲವರು ಮಾಡ್ಕೊಂತಾರೆ. ಬಟ್ ನನ್ನ ಉದ್ದೇಶ ಇರೋದು ಕಂಪ್ಲೀಟ್ ಕಟ್ಟಿಗೆ ಗಾಣಲ್ಲಿ ಶುದ್ಧ ಎಣ್ಣೆ, ಶ್ರೇಷ್ಠವಾದ ಎಣ್ಣೆನೇ ಕೊಡಬೇಕು ಅಂತ. ಅದು ಕಟ್ಟಿಗೆ ಗಾಣದಲ್ಲಿ ಮಾತ್ರ ಸಾಧ್ಯ, ಹಂಗಾಗಿ ನಾನು ಮಾಡ್ತಾ ಇರೋದು ಕಟ್ಟಿಗೆಯಲ್ಲಿ. ಈಗ ಎಷ್ಟು ದಿನ ಆಯಿತು ನೀವು ಗಾಣವನ್ನು ಆರಂಭ ಮಾಡಿ? ಸರ್ ನಾನು 1 month ಆಯಿತು. ಹೇಗೆ ನಡೀತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ? ಚೆನ್ನಾಗ್ತಾ ಇದೆ ಸರ್. ನಮ್ಮ ಭಾಗದಲ್ಲಿ ಗೊತ್ತಿರೋರೆಲ್ಲ ತೊಗೊಂಡೋಗ್ತಾ ಇದ್ದಾರೆ, ಮತ್ತು ತಿಳಿಸಿ ಹೇಳಿದವರು ಅವ್ರು ಅರ್ಥ ಮಾಡಿಕೊಂಡು ಬಳಸ್ಕೊಂಡು ಮತ್ತೆ ತಿರ್ಗಾ ಬಂದು ತೊಗೊಂಡೋಗ್ತಾ ಇದ್ದಾರೆ, ಮೂವ್ ಆಗ್ತಾ ಇದೆ. ಈಗ ತಾವು ರೈತರಿಂದ ಈ ಭಾಗದಲ್ಲಿ ಬೆಳೀತಾರೆ ಅಂತ ಹೇಳಿದ್ರಿ, ಯಾವುದು ಶೇಂಗಾ, ಕುಶುಬೆ, ಸೂರ್ಯಕಾಂತಿ, ಇವುಗಳು ಹೇಗೆ ನಿಮಗೆ ಸಿಗ್ತವೆ, ಸ್ಥಳೀಯ ಮಟ್ಟದಲ್ಲಿ ಲಭ್ಯತೆ ಇದೆ? ಇದೆ ಸರ್, ಈ ನಮ್ಮ ಭಾಗದಲ್ಲಿ ಕೆಲವು ಈ ಶೇಂಗಾ ಸೂರ್ಯಕಾಂತಿ ಎಲ್ಲ ಸುತ್ತಮುತ್ತ ಬೆಳೀತಾರೆ. ನಾನು ಅಲ್ಲೋಗೂ ಅಪ್ರೋಚ್ ಆಗ್ತೀನಿ, ಅಲ್ಲಿಂದನೇ ತೊಗೊಂಬರ್ತೀನಿ. ಕೆಲವು ಸರ್ತಿ ಅಲ್ಲಿ ಸಿಕ್ಕಿಲ್ಲ ಅಂದರೆ APMC ತರ್ತೀನಿ. ಆ ಥರ ಇಟ್ಕೊಳ್ಳಿಕ್ಕೆ ಏನಾದರೂ ಗೋಡಾನು ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಈಗ ಒಂದು ಸೀಸನ್ ಇರ್ತದೆ, ಯಾವುದೋ ಒಂದು ಬೆಳೆ ಬರಬೇಕಪ್ಪ ಅಂತಂದರೆ ಆ ಸೀಸನ್ ಪ್ರಕಾರ ಹೋಗ್ತದೆ ಹೇಗೆ? ಇದೆ ಸರ್, ನಮಗೆ ಇಟ್ಕೊಳ್ಳೋಕ್ಕೆ ಸ್ಟೋರ್ ಮಾಡ್ಕೊಳ್ಳೋಕೆ ಜಾಗ ಇದೆ. ಇಲ್ಲಿ ಅಂಗಡಿಗೆ ಕೆಲವು ನನಗೆ ಎಷ್ಟು ಬೇಕಷ್ಟು ಇಟ್ಕೊತೀನಿ. ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಅಂತಂದರೆ ಮತ್ತೆ ನಾನು ನಮ್ಮದೇ ಜಾಗ ಇದೆ ಬೇರೆ ಕಡೆ, ನಮ್ಮ ಮನೆ ಹತ್ರ, ಅಲ್ಲಿ ನಾನು ಮಾಡ್ಕೋತೀನಿ. ಈಗ ನಾಗರಾಜ್ ಅವರೇ BSc PCM ಮಾಡಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕ್ಯಾಮ್ರಾಗಳೆಲ್ಲ ಕೆಲಸ ಮಾಡಿ ಸಿಟಿಯನ್ನು ನೋಡ್ಕೊಂಡು ಬಂದ್ಬಿಟ್ಮೇಲೆ ಈ ಉದ್ಯೋಗ ಮಾಡಕತ್ತೀರಿ, ಹೇಗೆ ಅನಿಸ್ತಿದೆ? ಏನಿಲ್ಲ ಸರ್, ಉದ್ಯೋಗ ಅಂದಮೇಲೆ ಎಲ್ಲ ಉದ್ಯೋಗನೂ ಒಂದೇ ಅಂತ ತಿಳ್ಕೊಂಡು ಮಾಡ್ತಾ ಇರೋದು. ಅನಿವಾರ್ಯತೆಗೆ ಬಂದಿರಾ ಅಥವಾ ಏನೋ ಇಲ್ಲಿ ಬಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದ್ರೆ ಹೇಗೆ? ಅನಿವಾರ್ಯತೆ ಅಂತೇನಿಲ್ಲ ಸರ್, ನಾನು ಅಲ್ಲಿನೂ ಚೆನ್ನಾಗೇ ಇತ್ತು, ಚೆನ್ನಾಗಿರಲ್ಲ ಅಂತೇನಿಲ್ಲ. ಬಟ್ ನಾನು ಇಲ್ಲಿ ಈ ಕೆಲಸನೂ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತು. ಎಣ್ಣೆ ತೆಗೆದು ಒಂದು ಪರಿಶುದ್ಧ ಎಣ್ಣೆ ಕೊಡೋ ಒಂದು ವಿಚಾರವೂ ನನಗೆ ಚೆನ್ನಾಗಿ ಅನಿಸ್ತು. ಬಟ್ ನಾನು ಊರಿಗೂ ಅದೇ ಟೈಮಿಗೆ ಊರಿಗೂ ವಾಪಸ್ ಬರಬೇಕಾಯ್ತು. ಆ ಎರಡು ಸಿಚುವೇಶನ್ ಕೋಇನ್ಸಿಡೆನ್ಸ್ ಆಗಿರೋದ್ರಿಂದ ಮತ್ತು ನನಗೆ ಈ ಕೆಲಸನೂ ಇಷ್ಟ ಆಯಿತು, ಹಂಗಾಗಿ ನಾನು ಇಮ್ಮಿಡಿಯೇಟಾಗಿ ಬಂದು ನಾನು ಬಂದು ಒಂದು 2 months ನಾನು ಸೆಟಪ್ ಮಾಡಿಬಿಟ್ಟೆ ನಾನು ಇದನ್ನು. ಆ್ಯಕ್ಚುಲಿ ಸರ್ಕಾರದ ಯೋಜನೆಗಳು ಸಾಕಷ್ಟು ಇದ್ದಾವೆ, ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು, ಬೇರೆ ಬೇರೆ ಉದ್ಯಮಗಳಿಗೆ ಸಾಲ ನೀಡುವಂಥದ್ದಾಗಿರ್ಬೋದು, ಹಣಕಾಸಿನ ನೆರವನ್ನು ಬ್ಯಾಂಕ್ಗಳು ಕೂಡ ಕೊಡ್ತಾ ಇದ್ದಾವೆ. ಈಗ ನೀವು ಸ್ವಂತವಾಗಿ ಮಾಡಿದ್ರೆ ಅಥವಾ ಏನು ಹಣಕಾಸಿನ ನೆರವನ್ನು ನೀವು ಏನಾದರೂ ಸಂಘ ಸಂಸ್ಥೆ ಅಥವಾ ಈ ಬ್ಯಾಂಕ್ಗಳಿಂದ ಏನಾದರೂ ಪಡ್ಕೊಂಡ್ರೆ? ಇಲ್ಲ ಸರ್, ನನಗೆ ಅದು ಅಷ್ಟೇ ಗೊತ್ತಿತ್ತು, ಕೆಲವೊಂದೆರಡು ಸ್ಕೀಮ್ ಕೇಳಿದೆ, ಅದು ಸ್ವಲ್ಪ ಪ್ರೊಸೆಸ್ ಡಿಲೇ ಆಗುತ್ತೆ ಅಂತ ಹೇಳಿದ್ರು ಯಾರು, ಹಂಗಾಗಿ ನನ್ನ ಹತ್ರನೇ ಇದ್ದಿದ್ದು ಒಂದಿಷ್ಟು ಅಮೌಂಟ್ ಎಲ್ಲ ಸೇರಿಸ್ಕೊಂಡು ನಾನು ಮಾಡಿದ್ದು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಸಹಾಯ ಸೇರಿಕೊಂಡು ನಾನು ಮಾಡಿದ್ದೀನಿ. ಮುಂದೆ ಏನಾದರೂ ಅಭಿವೃದ್ಧಿ ಮಾಡುವಂಥ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಅದು ಫಸ್ಟು ಇದನ್ನು ಜನರಿಗೆ ಪ್ಯೂರ್ ಆಯಿಲ್ ಅನ್ನೋದನ್ನು ಜನರಿಗೆ ತಲುಪಿಸೋಣ ಅಂತ ಉದ್ದೇಶ ಇರೋದು ಸರ್. ಆಮೇಲೆ ಅವ್ರಿಗೆ ತಲುಪ್ತು, ಅವ್ರಿಗೆ ಇಷ್ಟ ಆಯಿತು ಪ್ರಾಡಕ್ಟ್ ಅಂದರೆ ಜನ ತಗೊಂಡು ಹೋಗ್ತಾರೆ ಅಂತ ವಿಚಾರ ಅಷ್ಟೇ. ಇದನ್ನೇ ನಗರಗಳಲ್ಲಿ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ನಿಮ್ಮದೇದಂಥ ಬ್ರ್ಯಾಂಡನ್ನು ಹಾಕಿ ಅಲ್ಲಿ ಪಬ್ಲಿಸಿಟಿ ಕೊಟ್ಟು ಇದನ್ನು ಪ್ರಮೋಟ್ ಮಾಡುವಂಥ ಏನಾದರೂ ಆ್ಯಕ್ಟಿವಿಟಿಗಳು ನಿಮ್ಮ ತಲೆಯಲ್ಲಿದ್ದಾವೆ? ಇದೆ ಸರ್, ಮುಂದೆ ನೋಡೋಣ ಅಂತ. ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟು ಲೋಕಲಿ ಮಾರ್ಕೆಟ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಕರೆಕ್ಟಾಗಿ ಸ್ಟೇಜ್ ಸೆಟ್ಲ್ ಆದರೆ ಆಮೇಲೆ ನಾನು ಬೇರೆ ಕಡೆ ಎಲ್ಲಾದರೂ ತೊಗೊಂಡೋಗಿ ಅದನ್ನು ಮಾರ್ಬೋದು. ನಾನು ಫಸ್ಟೇ ನಾನು ಆ ಕಡೆ ಹೋದರೆ ಇಲ್ಲಿ ಸೆಟ್ಲ್ ಆಗೋಕ್ಕಾಗ ಫಸ್ಟ್ ಇಲ್ಲಿ ಬೇಸ್ ಇದು ಮಾಡ್ಕೊಳೋಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟ್ ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ಇಲ್ಲೆಲ್ಲ ಜನರಿಗೆ ಇದನ್ನು ತಿಳಿಸಿ ಇಲ್ಲಿ ಒಂದು ಸರ್ತಿ ಮಾರ್ಕೆಟು ಅಂತ ಆಯಿತು ಅಂದರೆ ನಾನು ಹೊರಗಡೆ ಆಮೇಲೆ ಅಪ್ರೋಚ್ ಆಗೋಣ ಅಂತ ಇದ್ದೀನಿ. ಈಗ ನಾಗರಾಜ್ ಅವರೇ, ಒಳ್ಳೆಯ ಗುಣಮಟ್ಟ ಬೇಕತ್ತಪ್ಪ ಅಂತಂದರೆ ನಮಗೆ ಒಳ್ಳೆಯ ಒಂದು ಬೆಳೆ ಬೇಕಾಗ್ತದೆ ಅಂತಂದರೆ ಶೇಂಗಾ ಆಗಿರ್ಬೋದು, ಕಾಳುಗಳು, ಕುಶುಬೆ, ಎಳ್ಳು ಬೇಕು, ಸೂರ್ಯಕಾಂತಿ, ಇವುಗಳು ಗುಣಮಟ್ಟದ ಬೇಕಾದಪ್ಪ ಅಂತ. ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಶೇಂಗಾ ಬೀಜದಲ್ಲಿ ಕೆಲವೊಂದು ವಿಷಪೂರಿತ ಬೀಜಗಳಿರ್ತವೆ, ಏನಾದರೂ ಒಂದು 2-3 ಟಾಕ್ಸಿಕ್ ಹೋಯ್ತಪ್ಪ ಅಂತಂದರೆ ಎಣ್ಣೆನೇ ಕಟ್ಬಿಡ್ತವೆ. ಹೇಗೆ ಅದನ್ನು ನಿರ್ವಹಣೆ ಮಾಡ್ತೀರಿ, ಒಂದು ಗುಣಮಟ್ಟದ ಎಣ್ಣೆ ಬೇಕಪ್ಪ ಅಂತಂದರೆ? ಸರ್, ನಾನು ಆ್ಯಕ್ಚುಲಿ ತೊಗೊಂಬರೋದು APMC ಮತ್ತು ರೈತರಿಂದ ತೊಗೊಂಬರೋದು. ನಾನು ಆಯಿಲ್ ಕಂಟೆಂಟು ನೋಡಿಕೊಂಡು ಸೀಡ್ಸ್ ಅಂದರೆ ನಾವು ಇಲ್ಲೇ ಇರೋದ್ರಿಂದ ನನಗೆ ಶೇಂಗಾ ಕೆಲವೊಂದು ಸಲ ಈ ಮಾಶೂರನ್ನ ಕಂಡುಹಿಡಿಯುವಂಥದ್ದಾಗಿರ್ಬೋದು, ಎಣ್ಣೆಯ ಪ್ರಮಾಣವನ್ನು ನೋಡುವಂಥದ್ದಾಗಿರ್ಬೋದು, ಯಾಕಂದ್ರೆ ಚಲೋತ್ನಾಗಿ ಎಣ್ಣೆಯ ಪ್ರಮಾಣ ಬೀಜದಲ್ಲಿತ್ತಪ್ಪ ಅಂತಂದ್ರೆ ಎಣ್ಣೆಗಳ ಪ್ರಮಾಣ ನಿಮ್ಗೆ ಚಲೋ ಗುಣಮಟ್ಟದ ಎಣ್ಣೆ ಸಿಗುತ್ತೆ ನಿಮಗೆ ಅಂತಂದ್ರೆ ನಿಮ್ಗೆ ನಷ್ಟದ ಪ್ರಮಾಣ ಕಡಿಮೆ ಆಗ್ತದೆ, ಅಂಥವನ್ನು ಮಾಡ್ಕೊಳ್ಳಿಕ್ಕೆ ಏನೇಳಿ ನಿಲ್ಸಿರ್ತೀವಿ? ಇಲ್ಲ ಆ್ಯಕ್ಚುಲಿ ನಾವು ಈಗ ನಾವು ಹಸಿ ಶೇಂಗಾ ಅಂತ ಏನೇಳಿ ಸರ್, ಇದಕ್ಕೆ ನಾವು ಆ್ಯಕ್ಚುಲಿ ಡ್ರೈ ಆಗಿದ್ದಷ್ಟು ಒಳ್ಳೇದೇ. ಡ್ರೈ ಶೇಂಗ ಯಾವುದೇ ಆಗಲಿ, ಡ್ರೈ ಮೆಟೀರಿಯಲ್ ಇದ್ದರೆ ನಮಗೆ ರಾ ಮೆಟೀರಿಯಲ್ ಇದ್ದರೆ ಎಣ್ಣೆ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಆಗಲಿ, ಶೇಂಗಾ ಆಗಲಿ, ಯಾವುದೇ ಆಗಲಿ, ಸೂರ್ಯಕಾಂತಿ ಆಗಲಿ, ಡ್ರೈ ಮೆಟೀರಿಯಲ್ ನಾನು ಅದನ್ನು ನೋಡ್ಕೊಂಡೆ. ಅಕಸ್ಮಾತ್ ಸ್ವಲ್ಪ ಹಸಿ ಇದ್ದರೆ ನಾವೇ ನಮ್ಮದೇ ಜಾಗ ಇದೆ ಮನೆ ಹತ್ರ, ಅಲ್ಲೇ ಸ್ವಲ್ಪ ಡ್ರೈ ಮಾಡ್ಕೊಂಡು ಒಂದು 2 ದಿವಸ ಡ್ರೈ ಮಾಡ್ಕೊಂಡು ತೊಗೊಂಬಂದು ಹಾಕೊಂಡು ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ. ಆವಾಗ ಆ ಎಣ್ಣೆ ನಮ್ಗೆ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ. ಪರಿಶುದ್ಧ ಎಣ್ಣೆ ನಮ್ಮ ಸಿರುವಾರ ಆಗಿರ್ಬೋದು, ಮಾನವಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಒಳ್ಳೆಯ ಗ್ರಾಹಕರಿಗೆ ನಿಮ್ಮ ಶುದ್ಧವಾದಂಥ ಒಂದು ಎಣ್ಣೆ ಸಿಗಬೇಕಪ್ಪ ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಬಳಕೆದಾರರಿಗೆ ಹೇಳಿ. ನಮ್ಮ ಹತ್ರ ಸಿಗೋದು ಕಂಪ್ಲೀಟ್ ಪ್ಯೂರ್ ಎಣ್ಣೆನೇ ಸರ್. ಯಾರಿಗಾದರೂ ಗಾಣದಿಂದ ತೆಗೆದಿರೋ, ಮರದ ಗಾಣದಿಂದ ತೆಗೆದಿರೋ ಎಣ್ಣೆ ಬೇಕು ಅನ್ನಿಸ್ತು ಅಂದರೆ ನನ್ನ ನಂಬರಿಗೆ ಟ್ರೈ ಮಾಡ್ಬೋದು. ನನ್ನ ನಂಬರು 9986551955. ಇನ್ನೊಮ್ಮೆ ಹೇಳಿ, 9986551955. ಒಳ್ಳೆಯದು ನಾಗರಾಜ್ ಅವರೇ. ಯುವಕರು ಓದಂಥವರು ಸಾಕಷ್ಟು ನಗರ ಪಟ್ಟಣಗಳನ್ನು ಸುತ್ತಾಡಿ ಈ ಸಿನಿಮಾ ಜಗತ್ತನ್ನು ನೋಡಿ ಮತ್ತೆ ಮಂಗಳೂರಿಂದ ಈ ಸಿರುವಾರಕ್ಕೆ ಬಂದು ಇಲ್ಲಿ ಒಂದು ಸ್ವಂತ ಉದ್ಯಮ ಮೇಲೆ ತಾವು ಆಸೆ ಇಟ್ಟು ಪ್ರಾರಂಭ ಮಾಡಿದ್ದೀರಿ. ಮುಖ್ಯವಾಗಿ ಆರೋಗ್ಯದ ಒಂದು ಕಾಳಜಿ ಇರುವಂಥ ಒಂದು ಉದ್ಯಮವನ್ನೇ ಆಯ್ಕೆ ಮಾಡಿಕೊಂಡಿರಿ. ಈ ಮರದ ಎಣ್ಣೆಗಾಣದಿಂದ ಈ ಒಂದು ಅಡುಗೆ ಎಣ್ಣೆಯನ್ನು ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಂಡಿರಿ. ಇದು ಒಳ್ಳೆಯ ಗುಣಮಟ್ಟದ ಒಂದು ಎಣ್ಣೆ, ಅಡುಗೆ ಎಣ್ಣೆ ಎಲ್ಲರಿಗೂ ಸಿಗುವಂತಾಗಲಿ, ನಿಮ್ಮ ಉದ್ಯಮ ಮತ್ತೊಂದಷ್ಟು ಯುವಕರಿಗೆ ಪ್ರೇರಣೆಯಾಗಲಿ, ಮಾಡುವಂಥ ಒಂದು ಪ್ರಯತ್ನ ಈ ಒಂದು ಸಣ್ಣ ಒಂದು ಉದ್ಯಮಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೆ ಸಿರ್ವಾರ್ ತಾಲೂಕಿನ ನಾಗರಾಜ್ ಅವರ ಅಡುಗೆ ಎಣ್ಣೆ ಉತ್ಪಾದನೆ ಹಾಗೂ ಮಾರಾಟದ ಅನುಭವಗಳನ್ನು ಕೇಳಿದಿರಿ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420223. ಈಗ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳಿಗಾಗಿ ಕಾಯ್ತಿದ್ದೀರಲ್ಲ, ಹಾಗಾದರೆ ಕೇಳೋಣ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 21/10/2021 ಅಂತಂದರೆ ಗುರುವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲವೆಂದು ಭಾವಿಸಲಾಗಿದ್ದು ಗರಿಷ್ಠ 32.9 ಹಾಗೂ ಕನಿಷ್ಠ 22.4 ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 67 ಮತ್ತು ಕನಿಷ್ಠ 33% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 11 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಭಾವಿಸಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲವಿಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಹೆಚ್ಚು ಮಳೆಯಿಂದ ಹತ್ತಿ, ಗೋವಿನ ಜೋಳ ಮತ್ತು ಮೆಣಸಿನಕಾಯಿ ಬೆಳೆಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿರುವುದರಿಂದ ಈ ಬೆಳೆಗಳಿಗೆ ಮೇಲ್ಗೊಬ್ಬರ ಕೊಡುವುದು ಮತ್ತು 10 ಗ್ರಾಂ 19/19/19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಇನ್ನು ಹಿಂಗಾರಿ ಹಂಗಾಮಿನ ಬಿತ್ತನೆ ಮಾಡುವಂಥ ಹೊಲಗಳಲ್ಲಿ ಮಣ್ಣಿನ ಹದ ನೋಡಿಕೊಂಡು ಕಡಲೆ, ಜೋಳ ಮತ್ತು ಕುಸುಬೆ ಬೆಳೆಯನ್ನು ಬಿತ್ತನೆಗೆ ಕೈಗೊಳ್ಳಬಹುದು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯಿಂದ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. 15 ಅಕ್ಟೋಬರ್ವರೆಗೆ ಹಿಂಗಾರಿ ಜೋಳ DCH4 ಬಿತ್ತನೆ ಕಾರ್ಯವನ್ನು ಮಾಡಬಹುದಾಗಿದೆ. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆಲೆಸಿ 4 ಮಿಲಿಲೀಟರ್ ಅಜೋಸ್ಪಿರಿಲಮ್ನಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಳೆಗಳ ಕುರಿತು ಹೇಳೋದಾದರೆ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆ ಮಾಡಬೇಕು. ಕಡಲೆಯನ್ನು ಬಿತ್ತುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಭೂಮಿಗೆ ಕೊಡಬೇಕು. ಕಡಲೆ ಬಿತ್ತನೆಯನ್ನು ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ